ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚನ್ನಪ್ಪ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತುಂಬಸೋಗೆ ಪೋಸ್ಟ್ ತೊರವಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಎಂಎ ಬಿಎಡ್ ಶಿಕ್ಷಣವನ್ನು ಪಡೆದು ಪತ್ರಿಕೋದ್ಯಮದಲ್ಲಿ ಡಿಗ್ರಿಯನ್ನು ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಿ ಚನ್ನಪ್ಪ. ಚನ್ನಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಅಲ್ಲ ಚನ್ನಪ್ಪ ಅವರೇ, ನಿಮ್ಗೀಗ 34 ವರ್ಷ, ಎಂಎ ಬಿಎಡ್ ಓದಿದ್ರಿ, ಜರ್ನಲಿಸಂ ವಿಷಯನೂ ತೊಗೊಂಡು ಡಿಗ್ರಿ ತೊಗೊಂಡ್ರಿ, ಈ ಕೃಷಿ ನಿಮ್ಮನ್ನು ಸೆಳೆದಿದ್ದು ಹೆಂಗೆ? ಸರ್ ಇದು ನಮ್ಮ ತಂದೆ ಮತ್ತು ನಮ್ಮ ತಾತ ಕಾಲದಿಂದಲೂ ಅವರು ಕೃಷಿ ಕುಟುಂಬ. ಹಾಗಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ ತಕ್ಷಣವೇ ನಮ್ಮ ಈ ಒಂದು ಸೆಳೆತ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಬಂದಿದೆ. ಸರ್ ಕೃಷಿಯಲ್ಲೇ ಮುಂದುವರಿಬೋದು ಅಂತ ನಿಮಗೆ ಮನದಟ್ಟಾಗಿತ್ತು ಅಷ್ಟೊತ್ತಿಗೆ? ಹೌದು ಸರ್, ಯಾಕಂದರೆ ನಾವು ಕೃಷಿಯಲ್ಲೇ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ನಾವು ಈ ಒಂದು ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಸಾಧನೆ ಮಾಡಿಲ್ಲ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಇರೋ 9 ಎಕರೆ ಪ್ರದೇಶದಲ್ಲಿ ನೀವು 3 ಜನ ಅಣ್ಣ ತಮ್ಮಂದರಲ್ಲಿ ನೀವು ಅಂದರೆ ಸಿ ಚನ್ನಪ್ಪ ಹಾಗೂ ಅಂಕಪ್ಪ ಜೊತೆಗೆ ನಿಮ್ಮ ಇನ್ನೊಬ್ಬ ಸಹೋದರ ಸಹ ನಿಮ್ಮ ಜೊತೆ ಇರ್ತಾರೆ. ಅವರ ಹೆಸರೇನು? ನಾಗರಾಜು. ಸಿ ನಾಗರಾಜು ಅವರು. ಚನ್ನಪ್ಪ ಅವರ, ಇರೋ 9 ಎಕರೆ ಪ್ರದೇಶದಲ್ಲಿ ಈಗ ನಾವು ನೋಡಿದ ಹಾಗೆ ಹತ್ತಿ ಬೆಳಿತೀರಿ, ಬಾಳೆ ಬೆಳಿತೀರಿ, ತರಕಾರಿಗಳನ್ನು ಬೆಳೀತಾ ಇದ್ದೀರಿ, ನಿರಂತರವಾಗಿ ಕಾಕಡ ಹೂವಿನ ಕೃಷಿಯನ್ನು ಮಾಡ್ತಾ ಬಂದಿದ್ದೀರಿ. ಎಷ್ಟು ವರ್ಷದಿಂದ ಈ ಒಂದು ಭೂಮಿಯಲ್ಲಿ ಈ ಬೆಳೆಗಳನ್ನು ಬೆಳೀತಾ ಇದ್ದಾರೆ? ನಿಮ್ಮ ತಂದೆಯವರು ಅವರು ಬಹುಶಃ ಅಭಿವೃದ್ಧಿ ಪಡಿಸಿದ್ದು ಅಥವಾ ನಿಮ್ಮ ಕಾಲದಲ್ಲಿ ಇದೆಲ್ಲ ಅಭಿವೃದ್ಧಿ ಮಾಡಿದ್ರ ನೀವು? ಸರ್ ಇದು ನಮ್ಮ ತಂದೆ ಕಾಲದಿಂದ ನಾವು ಸ್ವಲ್ಪ ಅಭಿವೃದ್ಧಿ ಆಗಿತ್ತು. ನಾವು ಎಲ್ಲ ಶಿಕ್ಷಣವನ್ನು ಮುಗಿಸಿದ ನಂತರ ಜಾಸ್ತಿ ಇದು ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್ ನಿರಂತರವಾಗಿ ಹತ್ತಿಯನ್ನು ಬೆಳೀತಾ ಬಂದಿದ್ದೀರಿ. ಹೌದು ಸರ್. ಹೇಳಿ, ಹತ್ತಿ ಕೃಷಿಯಲ್ಲಿ ಪ್ರಮುಖವಾದ ಒಂದು ವಿಚಾರಗಳು ಏನೆಲ್ಲ ಇರುತ್ತೆ, ಒಂದು ನಿರೀಕ್ಷಿತ ಇಳುವರಿ ಪಡಿಬೇಕಂದ್ರೆ ಯಾವ ರೀತಿ ಪ್ರಯತ್ನ ಆಗಬೇಕು? ಸರ್ ಹತ್ತಿ ನಮ್ಮ ತಾಲೂಕಿನಲ್ಲಿ ಬಹಳ ಒಂದು ಪ್ರಮುಖ ಬೆಳೆಯಾಗಿದೆ. ಇದು ನಾವು ಸ್ಟಾರ್ಟಿಂಗ್ಗೆ ಚೆನ್ನಾಗಿ ಗೊಬ್ಬರ ಮತ್ತು ಜಮೀನನ್ನು ಅದ ಮಾಡಿಕೊಂಡು ನಂತರ ನಾವು ಬಿತ್ತನೆ ಬೀಜವನ್ನು ಮಾಡಿದಾಗ ಮತ್ತು ಅದಕ್ಕೆ ಔಷಧಿ ಸಕಾಲದಲ್ಲಿ ಔಷಧಿ ಗೊಬ್ಬರ ನಾವು ನೋಡ್ಕೊಂಡಾಗ ತುಂಬ ಇಳುವರಿ ಬರುತ್ತೆ. ಅದರಿಂದ ಬಹಳ ಆದಾಯವನ್ನು ನಾವು ಮಾಡ್ಬೋದು. ಸರ್ ನಿಮ್ಮ ತಂದೆನೂ ಹತ್ತಿ ಬೆಳೀತಾ ಇದ್ರಾ? ಹೌದು ಸರ್, ಮೊದಲೆಲ್ಲ ಹತ್ತಿನೇ. ಇತ್ತೀಚೆಗೆ ನಾವು ನೀರಾವರಿ ಆದಮೇಲೆ ನಾವು ಬಾಳೆ ಅಥವಾ ತರಕಾರಿನ ಬೆಳೀತಾ ಇದ್ದೀವಿ. ಫಸ್ಟೆಲ್ಲ ಅದು ಪ್ರಮುಖ ಬೆಳೆ ನಮ್ಮ ಜಮೀನುಗಳಲ್ಲಿ ಹತ್ತಿನೇ. ಈ ಒಂದು ಹತ್ತಿ ಬೆಳೆ ಬಗ್ಗೆ ನಿಮ್ಗೆ ತುಂಬ ಆ ಕಾಲದಿಂದನೂ ವಿಶ್ವಾಸ? ಹಾಗಾದರೆ ಹೌದು ಸರ್, ಈಗ ನಮ್ಮ ತಾಲೂಕಿನಲ್ಲಿ ಅಷ್ಟೇ, ನಮ್ಮ HDKOTE ತಾಲೂಕಿನಲ್ಲಿ ಪ್ರಮುಖ ಬೆಳೆ ಅಂದರೆ ಹತ್ತಿನೇ. ಹಾಗಾಗಿ ನಮ್ಮ ಈ ಭಾಗದ ರೈತರೆಲ್ಲರೂ ಹತ್ತಿಯಲ್ಲಿ ಬಹಳ ಒಂದು ಯಶಸ್ವಿಯಾಗಿದ್ದಾರೆ. ಸರ್ ಈಗ ಮಳೆ ಆಶ್ರಿತ ಪ್ರದೇಶ ಆಗಿತ್ತು, ಹಾಗಾಗಿ ಹತ್ತಿ ಬೆಳೆ ಬೆಳೆಯೋದು ಅನಿವಾರ್ಯ ಆಗಿತ್ತು. ಮುಸ್ಕಿನ ಜೋಳನೂ ಬೆಳಿತೀರಾ? ಹೌದು ಸರ್, ನಾವು ಮುಸ್ಕಿನ ಜೋಳನೂ ಬೆಳಿತೀವಿ. ಇಲ್ಲಿ ಸ್ವಲ್ಪ ಹಂದಿ ಹಾವಳಿ ಜಾಸ್ತಿ ಆಗಿದೆ, ಹಾಗಾಗಿ ಮುಸ್ಕಿನ ಜೋಳಕ್ಕೆ ಬದಲು ಹತ್ತಿಯನ್ನು ನಾವು ಬೆಳೀತಾ ಇದ್ದೀವಿ ಪ್ರಮುಖ ಬೆಳೆಯಾಗಿ. ನಿಮಗೆ ಹೆಚ್ಚು ಆದಾಯ ಕೊಡ್ತಿದ್ದು ಹತ್ತಿ ಬೆಳೆ? ಹೌದು ಸರ್, ಹತ್ತಿ. ಈಗ ನೀರಾವರಿ ವ್ಯವಸ್ಥೆ ಆಗಿ ಎಷ್ಟು ವರ್ಷ ಆಯಿತು, ಯಾವ ಥರ ನೀರಾವರಿ ವ್ಯವಸ್ಥೆ ಆಗಿದೆ? ಸರ್ 8 ವರ್ಷ ಆಗಿದೆ ನೀರಾವರಿಯಾಗಿ. ನಮಗೆ ನೀರಾವರಿ ಅಂದರೆ ನಾವು ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಫಸ್ಟು ಪಂಪ್ಸೆಟ್ ಮಾಡಿದೋ, ನಂತರ ನಾವು ಸ್ವಂತವಾಗಿ ಇನ್ನೊಂದು ಮಾಡಿದೋ, ಮತ್ತೆ ಗಂಗಾ ಕಲ್ಯಾಣದಿಂದ ಇನ್ನೊಂದನ್ನು ನಾವು ಮಾಡಿಸ್ಕೊಂಡಿದ್ದೀವಿ. ಅದರಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ ಸರ್. ಗಂಗಾ ಕಲ್ಯಾಣ ಯೋಜನೆಯಿಂದ ಒಂದು ನೀರಾವರಿ ಸೌಲಭ್ಯ ನಿಮಗೆ ಆಯಿತು. ಹೌದು ಸರ್. ಆ ನಂತರದಲ್ಲಿ ಬಾಳೆ ಬೆಳೆಯೋಕ್ಕೆ ಶುರು ಮಾಡಿದ್ರು. ಬಾಳೆ ತರಕಾರಿ ಏನು, ಈ ಹೂವಿನ ಗಿಡಗಳು ಎಷ್ಟು ವರ್ಷ ಹಳೆಯ ಗಿಡಗಳಿವು? ಸರ್ ಇದು ಸುಮಾರು 9 ವರ್ಷ ಆಗಿದೆ ಇವಕ್ಕೆ. ನಾವು ಸ್ಟಾರ್ಟಿಂಗ್ ಪಂಪ್ಸೆಟ್ ಮಾಡಿದಾಗ ಹಾಕಿರೋದಂಥ ಗಿಡಗಳು ಇವಾಗ ದಿನಕ್ಕೆ ಹೂವು ಬರೋ ಟೈಮಲ್ಲಿ ಚೆನ್ನಾಗಿ ಹೂ ಬಂದಾಗ ಒಂದು 10-15 ಕೆಜಿ ಹೂ ಬರುತ್ತೆ. ಈ ವರ್ಷ 20 ಕೆಜಿ ಗಂಟು ಕೂದಿದ್ದೀವಿ. ಒಂದೊಂದಾಗಿ ಬೆಳೆ ಬಗ್ಗೆ ವಿಚಾರ ಮಾಡೋಣ. ಹತ್ತಿ ಬೇಸಾಯಕ್ಕೆ ಬಂದರೆ ಇದರಲ್ಲಿ ಯಾವ ಎಲ್ಲ ಅಂಶಗಳನ್ನು ಗಮನಿಸಿದ್ರೆ ನಿರೀಕ್ಷಿತ ಇಳುವರಿಯನ್ನು ಪಡ್ಕೊಳ್ಬೋದು ಅಂತ ನಿಮಗೆ ಅನಿಸುತ್ತೆ? ಸರ್, ನಾನು ಆವಾಗಲೇ ಹೇಳಿದೆ, ಕಾಲಕ್ಕೆ ತಕ್ಕಂತೆ ಮಳೆ ಪ್ರಮುಖ ಪಾತ್ರ ವಹಿಸ್ತದೆ ಇದರಲ್ಲಿ. ನಂತರ ಸ್ಟಾರ್ಟಿಂಗೇ ಮಣ್ಣನ್ನು ಚೆನ್ನಾಗಿ ಅದ ಮಾಡ್ಕೊಂಡಿರ್ಬೇಕು. ಕೊಟ್ಟಿಗೆ ಗೊಬ್ಬರನ ನಾವು ಹೆಚ್ಚಾಗಿ ಬಳಸಬೇಕು. ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತು ಆದಷ್ಟು ಔಷಧಿಯನ್ನು ನಾವು ಸಿಂಪಡಣೆ ಮಾಡ್ಕೋಬೇಕು. ಕಾಲಕ್ಕೆ ತಕ್ಕಂತೆ ನಾವು ಔಷಧಿ ಮತ್ತು ಕೊಟ್ಟಿಗೆ ಗೊಬ್ಬರನ ನಾವು ನಿರಂತರವಾಗಿ ನಾವು ತಕ್ಕಂಥ ಟೈಮಲ್ಲಿ ನಾವು ಮಾಡಿದ್ರೆ ಹೆಚ್ಚು ಇಳುವರಿಯನ್ನು ನಾವು ಗಳಿಸ್ಬೋದು ಸರ್ ಇದರಲ್ಲಿ. ಈ ವರ್ಷ ತುಂಬ ಒಂದು ಇಳುವರಿ ಕಮ್ಮಿ ಆಗಿತ್ತು, ಆದರೆ ಬೆಲೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಭಾಗದ ರೈತರಿಗೆ ಅನುಕೂಲ ಆಗಿದೆ ಸರ್ ಇದರಿಂದ. 1 ಎಕರೆ ಪ್ರದೇಶದಲ್ಲಿ ಎಷ್ಟು ಸಸಿಗಳನ್ನು ಅಥವಾ ಗಿಡಗಳನ್ನು ನೀವು ಹಾಕ್ತೀರಿ? ಏನು ನೇರವಾಗಿ ಬೀಜನೇ ಭೂಮಿಗೆ ಹಾಕ್ತಿರೋ ಅಥವಾ ಸಸಿಗಳನ್ನು ನೆಡ್ತಿರೋ? ಇಲ್ಲ ಸರ್, ಬೀಜನೇ ಬರುತ್ತೆ. ಬೀಜನೇ ಹಾಕ್ತೀವಿ, 1 ಎಕರೆಗೆ 2 ಪಾಕೆಟ್ ಬೇಕು. ಅದು ಬೀಜನೇ ನಾವು ಹಾಕ್ತೀವಿ, ಗಿಡ ಏನು ಬರಲ್ಲ ಸರ್ ಇದರಲ್ಲಿ. ಎಷ್ಟು ಇಳುವರಿ ಬರುತ್ತೆ ನಿಮಗೆ? ಒಂದು 8-10 ಕ್ವಿಂಟಲ್ ಬೆಳಿಬೋದು ಸರ್. 1 ಎಕರೆಗೆ 10 ಕ್ವಿಂಟಲ್ವರೆಗೂ ನಾವು ಬೆಳಿಬೋದು. ಇನ್ನು ಗೊಬ್ಬರದ ಬಗ್ಗೆ ನೀವು ಮಾತಾಡಿದ್ರಿ, ಇದರಲ್ಲಿ ಸಾವಯವ ಗೊಬ್ಬರದ ಪ್ರಮಾಣ ಹೆಚ್ಚಿರುತ್ತೋ ರಾಸಾಯನಿಕ ಗೊಬ್ಬರಗಳನ್ನ ಅನಿವಾರ್ಯವಾಗಿ ನೀವು ಬಳಕೆ ಮಾಡಬೇಕಾಗತ್ತ? ಸರ್, ನಾವು ಸಾವಯವ ಗೊಬ್ಬರವನ್ನ ಅತಿಯಾಗಿ ಬಳಕೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಅಧಿಕ ಇಳುವರಿ ಬರುತ್ತೆ, ಮಣ್ಣಿನ ಫಲವತ್ತತೆ ನಮ್ಮ ಮಣ್ಣನ್ನು ಕಾಪಾಡ್ದಂಗಾಗುತ್ತೆ. ಹಾಗಾಗಿ ನಾವು ಹೆಚ್ಚು ಕೊಟ್ಟಿಗೆ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ನಾವು ಯೂಸ್ ಮಾಡಬೇಕು. ರಾಸಾಯನಿಕ ಗೊಬ್ಬರನ ನಾವು ತೀರಾ ಕಮ್ಮಿ ಮಾಡಲೇಬಾರ್ದು, ಅದನ್ನು ನಿಲ್ಲಿಸ್ಬೇಕು. ನಾವು ಭೂಮಿಯನ್ನು ಫಲವತ್ತತೆಯನ್ನು ಕಾಪಾಡಬೇಕು ಅಂದಾಗ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಬಳಕೆ ಮಾಡಬೇಕು. ಈಗ ನಿಮ್ಮ ತಂದೆ ಕಾಲದಲ್ಲೂ ಹತ್ತಿ ಬೆಳೀತಾ ಇದ್ರು, ಈಗ ನೀವು ಬೆಳೀತಾ ಇದ್ದೀರಿ, ಈ ಬೇಸಾಯ ಕ್ರಮಗಳಲ್ಲಿ ನೀವು ಉಪಯೋಗಿಸ್ತಿದ್ದಂತಹ ಗೊಬ್ಬರದ ಪ್ರಮಾಣದಲ್ಲಿ ಏನು ಬದಲಾವಣೆಗಳನ್ನು ನೀವು ಮಾಡಿದ್ದೀರಿ ಅಥವಾ ತಂದಿದ್ದೀರಿ? ಸರ್, ಆವಾಗಲೆಲ್ಲ ಕೊಟ್ಟಿಗೆ ಗೊಬ್ಬರನ ಆವಾಗಲೂ ಹಾಕ್ತಾಯಿದ್ರು, ಇವಾಗಲೂ ನಾವು ಮಧ್ಯಂತರದಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದು, ಮತ್ತೆ ಇವಾಗ ಕೊಟ್ಟಿಗೆ ಗೊಬ್ಬರನ ನಾವು ಬಂದಿದ್ದೀವಿ. ಫಸ್ಟು ರಾಸಾಯನಿಕ ಗೊಬ್ಬರನ ಮಧ್ಯಂತರದಲ್ಲಿ ನಾವು ಬಳಸ್ತೋ, ಅದರಿಂದ ಸ್ವಲ್ಪ ಇಳುವರಿ ಆಗ ಈಗ ಸ್ವಲ್ಪ ಕಮ್ಮಿ ಆಯಿತು. ಹಾಗಾಗಿ ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರಕ್ಕೆ ಬಂದಿದ್ದೀವಿ ಸರ್. ಇವಾಗ ಈ ಬೆಳೆಯ ಅವಧಿ ಎಷ್ಟು? ಈ ಬೆಳೆಯೋದು 150 ದಿನ ಅಷ್ಟೇ, ಹತ್ತಿ ಬೆಳೆ 150 ದಿನದಲ್ಲಿ ಅದು ಮುಕ್ತಾಯ ಆಗುತ್ತೆ. ಆಮೇಲೆ ಕಟಾವ್ ಆದ್ಮೇಲೆ ಪುನಃ ಹತ್ತಿ ಹಾಕ್ತೀರಾ ಅಥವಾ ಬೇರೆ ಏನಾದ್ರು? ಸರ್, ಪೈರ ಅದ್ರ ಬದಲು ಬೇರೆ ಬೆಳೆಯನ್ನು ನಾವು ಚೇಂಜ್ ಮಾಡ್ತೀವಿ. ಆ ಮುಸ್ಕಿನ ಜೋಳ ಹಾಕ್ತೀವಿ ಅಥವಾ ತರಕಾರಿನ ಹಾಕ್ತೀವಿ, ಹೀಗೆ ಬೆಳೆಯನ್ನು ಚೇಂಜ್ ಮಾಡ್ತೀವಿ. ವರ್ಷಕ್ಕೆ ಮಾತ್ರ ಇದು ಒಂದು ಸಾರಿ ಅಷ್ಟೇ. ಒಂದು ಬೆಳೆ ಪರಿವರ್ತನೆ ಆಗಲೇಬೇಕು. ಆಗಲೇಬೇಕು ಸರ್, ಯಾಕಂದ್ರೆ ಮಣ್ಣಿನಲ್ಲಿ ಮತ್ತೆ ಮತ್ತೆ ಹಾಕೋದ್ರಿಂದ ಅದು ನಮಗೆ ಅಷ್ಟು ಇಳುವರಿ ಬರೋದಿಲ್ಲ. ಹಾಗಾಗಿ ನಾವು ಬೇರೆ ಬೆಳೆಯನ್ನು ಚೇಂಜ್ ಮಾಡ್ತೀವಿ ಸರ್. ಚೆನ್ನಪ್ಪ ಅವರೇ, ಒಬ್ಬ ವಿದ್ಯಾವಂತ ಕೃಷಿಯನ್ನು ಮಾಡಿದಾಗ ಮಣ್ಣಿನ ಒಂದು ಫಲವತ್ತತೆ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸೋದು ನಮ್ಮ ಅನುಭವಕ್ಕೆ ಬಂದಿದೆ. ಹೇಳಿ, ಈಗ ನೀವು ಪ್ರಪಂಚ ತಿಳಿದವರು, ಪತ್ರಿಕೋದ್ಯಮವನ್ನು ನೀವು ಓದಿರುವಂಥವರು, ಹೇಳಿ ನಿಮ್ಮ ಒಂದು ಶಿಕ್ಷಣ ಈ ಮಣ್ಣಿನ ಫಲವತ್ತತೆಯ ಬಗ್ಗೆ ಅಥವಾ ನೀರಿನ ಸಮರ್ಥ ಬಳಕೆ ಬಗ್ಗೆ ಯಾವ ರೀತಿಯ ಒಂದು ಅರಿವನ್ನು ಮೂಡಿಸುವಲ್ಲಿ ಅಥವಾ ನಿಮಗೆ ಒಂದು ತಿಳಿವನ್ನು ಹೆಚ್ಚಿಸುವಲ್ಲಿ ಪ್ರಯೋಜನಕ್ಕೆ ಬಂತು? ಸರ್, ಮಣ್ಣು ನಮ್ಮ ತಾಯಿ ಇದ್ದಂಗೆ, ಯಾಕಂದರೆ ಅದನ್ನು ನಾವು ಎಷ್ಟು ಜೋಪಾನ ಕಾಪಾಡ್ತೀವಿ ಅಷ್ಟು ಇಳುವರಿಯನ್ನು, ಅಷ್ಟು ನಮ್ಮನ್ನು ಕಾಪಾಡುತ್ತೆ ಅದು. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನು ಬಿಟ್ಟು, ನಮ್ಮ ಮಣ್ಣನ್ನು ವಿಷಮಯ ಮಾಡೋದನ್ನು ಬಿಟ್ಟು, ನಮ್ಮ ಆದಷ್ಟು ನಮ್ಮ ಸಾವಯವ ಕೃಷಿಯತ್ತ ನಾವು ಅದನ್ನು ಗಮನವನ್ನು ಹರಿಸ್ಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು. ಅದರಿಂದ ನಮ್ಮ ಮಣ್ಣು ಎಷ್ಟು ಫಲವತ್ತತೆ ಆಗಿರುತ್ತೋ ಅಷ್ಟು ನಮಗೆ ಆದಾಯವನ್ನು ಅದು ತಂದುಕೊಡುತ್ತೆ. ಹಾಗಾಗಿ ಮಣ್ಣನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು ಸರ್. ಇನ್ನು ನೀರಿನ ಸಮರ್ಥ ಬಳಕೆ. ಸರ್, ನೀರಿನ ಸಮರ್ಥ ಬಳಕೆ ಅಂದರೆ ನಾವು ನೀರನ್ನು ಆಯಿಸೋದ್ರಿಂದ ಸ್ವಲ್ಪ ಪೋಲಾಗುತ್ತೆ. ಈಗ ನಮಗೆ ಪಂಪ್ಸೆಟ್ ಇರೋದ್ರಿಂದ ನಮಗೆ ವಿದ್ಯುಚ್ಛಕ್ತಿ ಸಮಸ್ಯೆ ಬಹಳ ಇದೆ. ಹಾಗಾಗಿ ನಾವು ಹನಿ ನೀರಾವರಿಯನ್ನು, ತುಂತುರು ನೀರಾವರಿಯನ್ನು ನಾವು ನಮ್ಮ ಬೆಳೆಗಳಿಗೆ ಅಳವಡಿಸ್ಕೊಂಡ್ರೆ ನಾವು ಅದು ನೀರನ್ನು ಸಮರ್ಥವಾಗಿ ಬಳಸ್ಕೋಬೋದು. ಹಾಗಾಗಿ ಹೆಚ್ಚು ತುಂತುರು ನೀರಾವರಿ ಮತ್ತು ಹನಿ ನೀರಾವರಿಯನ್ನು ನಾವು ಬಳಸಬೇಕಾಗಿ ನಾನು ಎಲ್ಲ ರೈತರಲ್ಲೂ ನಾನು ಕೇಳ್ಕೊತೀನಿ. ಇನ್ನು ಗೊಬ್ಬರದ ಬಗ್ಗೆ ಹೇಳಿದ್ರಿ, ಎಷ್ಟು ರಾಸುಗಳ ನೀವು ಪಾಲನೆ ಮಾಡ್ತಿದ್ದೀರಿ, ಗೊಬ್ಬರದ ಒಂದು ಅಗತ್ಯ ಏನಿದೆ ಅದೆಲ್ಲ ನೀವೇ ಪೂರೈಸಕ್ ಆಗ್ತಾ ಇದೆಯಾ ಅಥವಾ ಹೊರಗಡೆ ಕೊಂಡು ಬಳಸ್ತಾ ಇದ್ದೀರಾ? ಸರ್, ನಮ್ಮಲ್ಲಿ 4 ಹಸುಗಳಿವೆ. ನಮ್ಮಲ್ಲಿ ಆದಷ್ಟು ಗೊಬ್ಬರವನ್ನು ನಾವೇ ಯೂಸ್ ಮಾಡ್ಕೋತೀವಿ, ಮತ್ತು ಹೊರಗಡೆಯಿಂದ ನಾವು ತಗೋತೀವಿ. ಯಾಕಂದರೆ ನಮ್ಮ ಜಮೀನು ಜಾಸ್ತಿ ಇರೋದ್ರಿಂದ ನಾವು ಹಸು ಸಾಕಾಣೆ ಸ್ವಲ್ಪ ಕಮ್ಮಿ ಇದೆ, ಅದನ್ನು ನೆಕ್ಸ್ಟು ನಾವು ಇಂಪ್ರೂವ್ ಮಾಡಬೇಕು. ಅದರಿಂದ ಗೊಬ್ಬರ ನಮಗೆ ಸಿಗುತ್ತೆ, ಹಾಗಾಗಿ ಸ್ವಲ್ಪ ನಮಗೆ ಸಾಲ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಹೊರಗಡೆಯಿಂದ ಸ್ವಲ್ಪ ಅದನ್ನು ತಗೋತಾ ಇದ್ದೀವಿ ಸರ್. ಒಂದು ಹತ್ತಿ ಬೆಳೆ ಹಾಕೋಕ್ಕಿಂತ ಮುಂಚೆ ಗೊಬ್ಬರ ಕಡ್ಡಾಯವಾಗಿ ಹಾಕಿ ಹಾಕ್ತೀವಿ? ಹೌದು ಸರ್, ಅದನ್ನು ಗೊಬ್ಬರವನ್ನು ಹಾಕಿ ಮಣ್ಣನ್ನು ಹದ ಮಾಡಿ ಆಮೇಲೆ ನಾವು ಬಿತ್ತನೆಯನ್ನು ಮಾಡ್ತೀವಿ ಸರ್. ಇನ್ನು ಈ ಬೆಳೆಯ ಒಂದು ಸಂದಿಗ್ಧ ಹಂತಗಳು, ಕೆಲವೊಂದು ಹಂತಗಳಲ್ಲಿ ನೀವು ತುಂಬಾ ಹುಷಾರಾಗಿ ನೋಡಿಕೊಂಡ್ರೆ ಮಾತ್ರ ನಿಮ್ಮ ನಿರೀಕ್ಷೆಯಾಗಿ ಬೆಳೆ ಬರುತ್ತೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಚೆನ್ನಪ್ಪ ಅವರೇ? ಸರ್, ಬೆಳೆ ಸ್ಟಾರ್ಟಿಂಗ್ ಒಂದು ತಿಂಗಳಲ್ಲಿ ಏನು ತೊಂದರೆ ಆಗೋದಿಲ್ಲ, ಆಮೇಲೆ ಸ್ವಲ್ಪ ಹುಳುಗಳು ತಿನ್ನುತ್ತೆ ಅದನ್ನು, ಎಲೆಗಳು, ಕಾಯಿಗಳು, ಕಾಯಿ ಕೊರವೆ ಹುಳುಗಳು ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ಮೆಡಿಸಿನ್ ಅನ್ನು ಮಾಡಿಕೊಂಡು ಆ ಹುಳುಗಳನ್ನು ಕಂಟ್ರೋಲ್ ಮಾಡಿದ್ರೆ ನಮಗೆ ಕಾಯಿ ಮತ್ತು ಹೂವು ಉದುರೋದು ತಪ್ಪುತ್ತೆ. ಉದುರೋದು ತಪ್ಪದಾಗ ನಮಗೆ ಹೆಚ್ಚು ಇಳುವರಿ ಬರುತ್ತೆ. ಈ ಜೂನ್ ಜುಲೈ ಟೈಮಲ್ಲಿ ಸ್ವಲ್ಪ ಮಳೆಗಾಲ ಆವರಿಸ್ಕೊಳ್ಳೋದ್ರಿಂದ ನಮಗೆ ಆ ಟೈಮಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ನಾವು ಸ್ವಲ್ಪ ಔಷಧಿಯನ್ನು ಆದಷ್ಟು ಬೇಗ ಸಿಂಪಡಣೆ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ನಾವು ಅನ್ತೀವಿ ಸರ್. ನೀವು ಔಷಧಿಯನ್ನು ತಯಾರಿಸೋದು ಅನ್ನೋ ಒಂದು ಪದವನ್ನು ಬಳಸಿದ್ರಿ, ಹೇಳಿ ಇದಕ್ಕೆ ಬೇಕಾದಂಥ ಔಷಧಿಯನ್ನು ನಿಮ್ಮ ಮಟ್ಟದಲ್ಲಿ ನೀವು ಏನಾದ್ರು ತಯಾರಿ ಮಾಡಿ ಬಳಕೆ ಮಾಡಿದ್ದ ಉದಾಹರಣೆಗಳಿದೆಯಾ? ಸರ್, ಅದೇ ಈಗ ನಾವು ಈ ಬೇವಿನಿಂಡಿ ಈ ಥರದ್ರನ್ನ ನಾವು ನ್ಯಾಚುರಲ್ ಸಿಗೋದಂತಂದ್ರೆ ಮತ್ತು ಗೋಮೂತ್ರ ಇವನ್ನೆಲ್ಲ ನಾವು ರೆಡಿ ಮಾಡಿ, ಬೆಲ್ಲ ಮತ್ತು ಇದನ್ನೆಲ್ಲ ರೆಡಿ ಮಾಡಿ ಅದನ್ನೇ ನಾವು ಹೆಚ್ಚು ಸಿಂಪಡಣೆ ಮಾಡೋದ್ರಿಂದ ಈ ರೋಗ ಬರೋದು ನಿಯಂತ್ರಣ ಆಗುತ್ತೆ ಸರ್. ಕೀಟಗಳು ಕಡಿಮೆ ಆಗಿರೋದು ನಿಮ್ಮ ಅನುಭವಕ್ಕೆ ಬಂದಿದೆ? ಬಂದಿದೆ ಸರ್, ಆಗಿದೆ. ಸರಿ, ಇನ್ನು ಧಾರಣೆ ಏನು ಬೆಲೆ ಸಿಕ್ಕಿತ್ತು, ಲಾಭದಾಯಕ ಅಂತ ಅನಿಸುತ್ತಾ ಹತ್ತಿ ಬೆಳೆಯೋದು? ಸರ್, ಕಳೆದ ವರ್ಷ ಅಧಿಕ ಧಾರಣೆ ಸಿಕ್ಕಿತ್ತು ಹತ್ತಿಗೆ, ಈ ಇಡೀ ಹಿಸ್ಟ್ರಿ ಇದು. ಇತಿಹಾಸ ನಮ್ಮ ಸುಮಾರು 14,000-15,000 ಹೋಗಿತ್ತು, ಕೆಲವು ಕಡೆ 16,000 ಹೋಗಿತ್ತು. ಅಂದ್ರೆ ನಮಗೆ ಸಿಕ್ಕಿರೋ 15,000 ನಾವು ಅತಿಯನ್ನು ಕೊಟ್ಟಿದ್ದೀವಿ ಒಂದು ಕ್ವಿಂಟಲ್ಗೆ. ಎಷ್ಟು ಕ್ವಿಂಟಲ್ ಒಂದು ಎಕರೆನಲ್ಲಿ ಬರುತ್ತೆ ಸಾಮಾನ್ಯವಾಗಿ? ಸರ್ 8-10 ಕ್ವಿಂಟಲ್ ನಾವು ಬೆಳಿಬಹುದು. ಅಲ್ಲಿಗೆ 1.5 ಲಕ್ಷ ನಾವು ಆದಾಯ ನಿರೀಕ್ಷೆ ಮಾಡಬಹುದು ಸರ್? ಮಾಡಬಹುದು ಖಂಡಿತ. ಖರ್ಚೆಲ್ಲ ಕಳೆದ್ರು? ಖರ್ಚು ನಾವು ಆಲ್ಮೋಸ್ಟ್ ಅಲ್ಲಿ ನಾವೇ ಹತ್ತಿಯನ್ನ ಬಿಡಿಸಿ ನಾವೇ ಮಾಡೋದ್ರಿಂದ ಖರ್ಚು ಬಹಳ ಕಮ್ಮಿ ಇದೆ. ಸ್ವಲ್ಪ ಹತ್ತಿ ಬಿಡಿಸೋ ಟೈಮ್ಗೆ ಸ್ವಲ್ಪ ಲೇಬರ್ ಸಮಸ್ಯೆ ಆಗುತ್ತೆ, ಅವ್ರಿಗೆ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ಸರ್ ಅಷ್ಟೇ. ಅದನ್ನ ಬಿಡಿಸಿ ಅದನ್ನ ಸ್ವಲ್ಪ ಒಣಗಿಸಿ, ಒಣಗಿಸೋದೇನು ಬೇಕಾಗಿಲ್ಲ, ಮಳೆಗಾಲ ಆದಾಗ ಸ್ವಲ್ಪ ಒಣಗಿಸ್ಬೇಕು ಅಷ್ಟೇ, ಇಲ್ಲಾಂದ್ರೆ ಹಂಗೆ ನೇರವಾಗಿ ಅದನ್ನ ನಾವು ಮಾರ್ಕೆಟ್ಗೆ ಕಳಿಸ್ಬೋದು. ಎಲ್ಲಿ ಮಾರ್ಕೆಟ್? ಇದಕ್ಕೆ ಹ್ಯಾಂಡ್ ಪೋಸ್ಟ್ ಇದೆ, ಸರ್ಗೂರ್ ಇದೆ, ಅಲ್ಲೇ ಬಂದು ತಗೊಂಡು ಹೋಗ್ತಾರೆ. ಹೌದು ಸರ್. ತಮಿಳ್ನಾಡಿನವ್ರು ಜಾಸ್ತಿ ಬರ್ತಾರೆ? ಹೌದು ಸರ್. ನಾವು APMC ಕೊಟ್ಟರೆ ಅವರೇ ಬರ್ತಾರೆ ಅಲ್ಲಿ, ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ತಾರೆ ಸರ್. ಇನ್ನು ನೀವೇ ಹೇಳಿದ ಹಾಗೆ ಕಾಕಡ 10 ವರ್ಷದ ಗಿಡಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ, ಹೂಗಳನ್ನು ನೋಡ್ತಾ ಇದ್ದೀವಿ. ಹೇಳಿ, 10 ವರ್ಷದಿಂದ ಇಷ್ಟು ವ್ಯವಸ್ಥಿತವಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ, ಇದರ ಒಂದು ಗುಟ್ಟು ಏನು ಸರ್? ಇದು ನಮ್ಮ ತಾಲೂಕಿನಲ್ಲಿ ಕೆಲವು ಊರುಗಳಲ್ಲಿ ಜೀವನದ ಆಧಾರ ಅಂದರೆ ನಮ್ಮ ಈ ಕಾಕಡ ಗಿಡಗಳೇ. ನಾವು ಹತ್ತಿ ಆಗ್ಬೋದು, ಬಾಳೆ ಆಗ್ಬೋದು, ಇವೆಲ್ಲ ವಾರ್ಷಿಕ ಬೆಳೆಗಳು. ಈ ಇದು ನಮಗೆ ಡೈಲಿ ಇದು ನಮಗೆ ದುಡ್ಡು ಸಿಗುತ್ತೆ, ಇದೊಂಥರ ಕಾಮಧೇನು ಇದ್ದಂಗೆ ನಮಗೆ. ಹಾಗಾಗಿ ನಮ್ಮ ಹಲವಾರು ರೈತರುಗಳು, ಹಲವಾರು ಜನರುಗಳು ಈ ಕಾಕಡ ಗಿಡಗದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಹೇಳಿ, 10 ವರ್ಷದಿಂದ ಪಾಲನೆ ಮಾಡಿದ್ದೀರಿ, ಹೇಗೆ ನಿರ್ವಹಣೆ ಮಾಡಬೇಕು? ವಾರ್ಷಿಕವಾಗಿ ಅದಕ್ಕೇನು ಗೊಬ್ಬರ ಕೊಡ್ತೀರಿ? ನೀರಿನ ವ್ಯವಸ್ಥೆ ಏನಿದೆ ಸರ್? ನೀರನ್ನು ಅದಕ್ಕೆ ನಾವು ವಾರಕ್ಕೊಮ್ಮೆ ನಾವು ಅದನ್ನು ನೀರು ಕೊಡ್ತೀವಿ. ಗೊಬ್ಬರವನ್ನು 1-2 ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕ್ತೀವಿ. ಇಷ್ಟು ಮಾಡ್ಕೊಂಡ್ರೆ ಸಾಕು, ಅದಕ್ಕಿನ್ನೇನು ಬೇಕಾಗಿಲ್ಲ. ಮತ್ತೆ ಒಂದು 15 ದಿನಕ್ಕೆ ಒಂದ್ಸರಿ ಒಂದು ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ಪ್ರೂನಿಂಗ್ ಮಾಡೋದು, ಗಿಡಗಳನ್ನು ಕಟ್ ಮಾಡೋದು, ಅದೆಲ್ಲ ಯಾರಿಗೆ? ಅದು ಏನಿಲ್ಲ ಸರ್, ಕೆಳಗಡೆ ಅದು ಕಳೆ ಬರದ ಥರ ನಾವು ನೋಡ್ಕೊಂಡ್ರೆ ಸಾಕು. ಅದನ್ನು ಅದಕ್ಕಿನ್ನೇನು ಬೇಕಾಗಿಲ್ಲ, ನೀರು ಮತ್ತು ಅದಕ್ಕೆ ಔಷಧಿ, ಎರಡೇ ಮೇನ್. ಸರಾಸರಿ ಒಂದು ಗಿಡದಿಂದ ಎಷ್ಟು ಹೂ ಸಿಗ್ಬೋದು ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ ನಾವು ಅಂದಾಜು ಮಾಡೋದು ಕಷ್ಟ ಆಗುತ್ತೆ. ಹೂ ನಮಗೆ ಒಂದು ಟೈಮಲ್ಲಿ ಬಂದಾಗ, ಅದು ಈಗ ನಮ್ಮಲ್ಲಿ 400 ಗಿಡ ಇದೆ, 400 ಗಿಡಕ್ಕೆ ನಾವು 20 ಕೆಜಿ ಹೂ ಕುಯ್ಬೋದು. ಅದು ಪ್ರತಿದಿನ ಆ ಥರ ಬರಲ್ಲ, ಒಂದು ಟೈಮಲ್ಲಿ ಮಾತ್ರ ನಾವು ಅಷ್ಟು ಕುಯ್ಬೋದು. ಅಲ್ಲ, ಒಂದು ವರ್ಷದಲ್ಲಿ ಸುಮ್ಮನೆ ಒಂದು ಅಂದಾಜು ಲೆಕ್ಕ ಹಾಕಿದ್ರೆ? ಅಂದಾಜು ಲೆಕ್ಕ ಹಾಕಿದ್ರೆ ಒಂದು 5 ಕೆಜಿ ಅರ ಕುಯ್ಬೋದು ಸರ್ ಕನಿಷ್ಠ. ಒಂದು ಗಿಡಕ್ಕೆ ಒಂದು ವರ್ಷದಲ್ಲಿ 5 ಕೆಜಿಯಷ್ಟು ಹೂ ಕೊಡ್ಬೋದು. ಏನು ರೇಟ್ ಸಿಗುತ್ತೆ ಸಾಮಾನ್ಯವಾಗಿ ನಿಮಗೆ? ಸರ್, ನಮಗೆ ಈಗ ಹಬ್ಬದ ಒಂದು ಸೀಸನ್ಗಳಲ್ಲಿ ಹೆಚ್ಚು ರೇಟ್ ಸಿಗುತ್ತೆ. ಹಬ್ಬದ ಸೀಸನ್ ಮತ್ತು ಮದುವೆ ಸೀಸನಲ್ಲಿ ಹೆಚ್ಚು ರೇಟ್ ಸಿಗುತ್ತೆ. ಕಮ್ಮಿ ಅಂದರೆ ನಮ್ಗೆ 1 ಕೆಜಿಗೆ 100 ರೂಪಾಯಿನಾದರೂ ಸಿಗುತ್ತೆ ಸರ್. ನೀವು ಬಿಡಿ ಹೂವನ್ನೇ ಮಾರ್ಬಿಡ್ತೀರಿ? ಸರ್ ಇಲ್ಲ, ನಾವು ಮೈಸೂರು ಮಾರ್ಕೆಟ್ಗೆ ತಗೊಂಡೋಗಿದ್ದೀವಿ ಇದನ್ನು, ಅಲ್ಲಿ ನಾವು ಮಾರ್ತೀವಿ ಸರ್. ನಿರಂತರವಾಗಿ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ? ಹೌದು ಸರ್, ನಿರಂತರವಾಗಿರುತ್ತೆ. ಈ ಸಂಕ್ರಾಂತಿ, ಈ ಕಾರ್ತಿಕ ಮಾಸದ ಒಂದು ಹಬ್ಬದ ಸೀಸನ್ಗಳಲ್ಲಿ ತುಂಬ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ. ಹೌದು ಸರ್. ಇದು ಯಾವ ಸೀಸನಲ್ಲಿ ಹೆಚ್ಚು ಹೂವನ್ನು ನೀವು ನಿರೀಕ್ಷೆ ಮಾಡ್ಬೋದು? ಸರ್, ನವಂಬರಿಂದ ಫೆಬ್ರವರಿಗಂಟು ಹೆಚ್ಚು ಹೂವನ್ನು ಬರುತ್ತೆ ಸರ್, ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಸರ್, ಕಮ್ಮಿ ಆಗುತ್ತೆ. ಆ ಹೂವನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಕೆಲವರು ನಿಮಗೆ ಬೇಕಾಗುತ್ತೆ ಸಹಾಯ? ಹೌದು ಸರ್, ಒಂದು 15-20 ಕೆಜಿ 10 ಕೆಜಿ ಬಂದಾಗೆ ನಾವು ಲೇಬರ್ ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಯಾಕಂದರೆ ನಾವೇ ಮನೆಯವರೇ ಇದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ಒಬ್ಬರು ಅಥವಾ ಇಬ್ಬರು ಜನ ನಮಗೆ ಎಕ್ಸ್ಟ್ರಾ ನಮ್ಮ ಮನೆಗಿಂತ ಬಿಟ್ಟು ಬೇಕಾಗುತ್ತೆ ಸರ್. ಇನ್ನು ಚೆನ್ನಪ್ಪನವರೇ, ನೀರಿನ ಒಂದು ವ್ಯವಸ್ಥೆ ಆಗ್ತಿದ್ದಂಗೆ ನಿಮಗೆ ಬಾಳೆ ಹಾಕಬೇಕು ಅಂತ ಅನ್ನಿಸ್ತು. ಹೌದು ಸರ್. ಎಷ್ಟು ಪ್ರದೇಶದಲ್ಲಿ ಬಾಳೆ ಬೆಳಿತೀರಿ, ಯಾವೆಲ್ಲ ತಳಿಗಳನ್ನು ಬೆಳಿತೀರಿ? ಸರ್, ನಾವು ಈಗ 4 ಎಕರೆಯಲ್ಲಿ ನಾವು ಬಾಳೆಯನ್ನು ಬೆಳೆದಿದ್ದೀವಿ. ಸುಮಾರು ನಮಗೆ ಬಾಳೆದ ಅನುಭವ ಜಾಸ್ತಿ ಆಗಿದೆ, ಯಾಕಂದರೆ ಒಂದು 8 ವರ್ಷದಿಂದನೇ ನಾವು ಬಾಳೆ ಬೆಳೆದಿದ್ದು, ಆವಾಗ ಹೆಚ್ಚು ಆದಾಯವನ್ನು ತಂದುಕೊಟ್ಟಿತ್ತು. ಆಮೇಲೆ ಒಂದು 3 ವರ್ಷ ನಮ್ಮ ಇಳುವರಿಯಲ್ಲಿ ಭಾಳ ಕುಂಠಿತ ಆಗ್ತು, ಅದು ಮಧ್ಯದಲ್ಲಿ ಸ್ವಲ್ಪ ನಮಗೆ ಅಡಚಣೆ ಆಯಿತು. ಈ ಬೆಳೆಯ ಒಂದು ಇದು ನಮಗೆ ಗೊತ್ತಾಗಲಿಲ್ಲ, ಹಾಗಾಗಿ ಸ್ವಲ್ಪ ಅಡಚಣೆ ಆಯಿತು. ಲಾಸ್ಟ್ ಇಯರ್ ನಮಗೆ ತುಂಬ ಚೆನ್ನಾಗಿ ಬರ್ತು ಸರ್ ಬಾಳೆ, ತುಂಬ ಆದಾಯವೂ ತಂದುಕೊಡ್ತು. ಸಾಮಾನ್ಯವಾಗಿ ಕೃಷಿಯನ್ನು ಮತ್ತೆ ಪ್ರಾರಂಭ ಮಾಡೋದು ಅಥವಾ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಬಾಳೆ ಬೆಳೆಯಲ್ಲೇ ಪ್ರಯತ್ನ ಮಾಡ್ತಾರೆ ಅಲ್ವಾ? ಈಗ ನೀವೇ ತಿಳಿಸಿದ ಹಾಗೆ ಮೊದಲು ಚೆನ್ನಾಗಿ ಬಂತು, ಆಮೇಲೆ ಏನೋ ತೊಂದರೆ ಆಯಿತು, ಅದನ್ನೊಂಚೂರು ಏನು ತೊಡಕು, ಯಾಕಾಯಿತು, ಅದೇನಾದ್ರು ಹೇಳೋಕ್ಕೆ ಸಾಧ್ಯನಾ? ಸರ್, ಅದು ನಮಗೆ ಸ್ಟಾರ್ಟಿಂಗ್ ನಾವು ಬಾಳೆ ಹಾಕಿದ್ದು, ಮತ್ತೆ ಒಂದು 2 ವರ್ಷ ಬಿಟ್ಟು ಅದೇ ಜಾಗಕ್ಕೆ ಬಾಳೆ ಹಾಕ್ತವೆ, ಅದು ಏಲಕ್ಕಿ ಬಾಳೆನಾ, ಅದು ಸ್ವಲ್ಪ ಫಾಲ್ಟ್ ಆಯಿತು, ತಪ್ಪಾಯಿತು ಸರ್, ಅಲ್ಲಿ ನಾವು ಎಡವಿದ್ದು. ಅದು ಬಾಳೆ ಏನಾಯಿತು, ಒಂದು 4 ತಿಂಗಳ ನಂತರ ಅದು ರೋಗ ಬರುತ್ತು, ಅದು ಹೊಟ್ಟೆ ಸೀಳುತ್ತೆ ರೋಗ. ಏಲಕ್ಕಿ ಪ್ರಮುಖವಾದ ರೋಗ ಅಂದರೆ ಅದೇ ಸುಳಿ ಒಣಗ್ತಕ್ಕಂಥದ್ದು, ಹೊಟ್ಟೆ ಸೀಳ್ತಕ್ಕಂಥದ್ದು, ಹೊಟ್ಟೆ ಅಂದರೆ ಅದರ ಹೊಟ್ಟೆ ಮಧ್ಯಭಾಗ ಸೀಳ್ತಕ್ಕಂಥದ್ದು, ಅದು ರೋಗ ಬಂತು. ಅದು ಬಂದರೆ ಬಹಳ ಕಷ್ಟ, ಅದು ನಿಯಂತ್ರಣ ಆಗೋದಿಲ್ಲ, ಮತ್ತು ಗಿಡ ಅದು ಡೆವಲಪ್ ಆಗೋದಿಲ್ಲ. ಹಾಗಾಗಿ ಇನ್ನೂ ಅದನ್ನು ನಾವು ತೆರೆದಾಕ್ಲಿ ಕಿತ್ತಾಕ್ಲೇಬೇಕು ಗಿಡನ, ಅದು ಇಂಪ್ರೂವ್ಮೆಂಟ್ ಆಗಲ್ಲ ಸರ್. ಇನ್ನು ಆ ಥರ ನಮಗೆ ಒಂದು 3 ವರ್ಷ ಸತತವಾಗಾಯ್ತು. ಆಮೇಲೆ ಅದು ಹೇಗೆ ಗೊತ್ತಾಯ್ತು ನಿಮಗೆ ಈ ಥರ ತೊಂದರೆ ಆಗ್ತಿದೆ ಅಂತ? ಸರ್, ಅದು ಅನುಭವ, ರೈತರ ಅನುಭವ ಅದು, ನಮ್ಗೆ ಯಾರೂ ಗೊತ್ತಾಗೋದಿಲ್ಲ. ಅದು ಬಂದಾಗ ಅದು ಎಷ್ಟು ನಮಗೆ ತೊಂದರೆ ಕೊಡುತ್ತೋ ಅಷ್ಟು ಅನುಭವ ನಮಗೆ ಅದು. ಈಗ ನಿಮಗೆ ಅದು ಒಂದು ಪಾಠ ಕಲಿಸಿದೆ? ತುಂಬ ಪಾಠ ಕಲಿಸಿದೆ ಸರ್, ಭಾಳ ಅಂದರೆ ತುಂಬ ಪಾಠ ಕಲಿಸಿದೆ ಅದು. ಈಗ ಅಂದರೆ ಮಣ್ಣಿನಿಂದ ಹರಡುವಂತಹ ರೋಗ? ಹೌದು ಸರ್, ಮಣ್ಣಿನಿಂದ ಹರಡ್ತಕ್ಕಂಥದ್ದು. ಅದೇ ಜಾಗದಲ್ಲಿ ನಾವು ಅದು ಹಾಕ್ಬಾರ್ದು, ಅದರಲ್ಲಿರ್ತಕ್ಕಂಥ ಕೀಟಾಣು ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಮತ್ತೆ ಅದು ಸಡನ್ ಆಗಿ ಹೋಗೋದಿಲ್ಲ. ಅದು ಸುಮಾರು ವರ್ಷಗಳ ನಂತರ ಅದು ನಶಿಸಿ ಹೋಗ್ಬೇಕು ಹೊರತು ನಾವು ಪದೇ ಪದೇ ಅದೇ ಜಾಗಕ್ಕೆ ಹಾಕ್ಬಾರ್ದು ಅದನ್ನ. ಅಂದ್ರೆ ಬೆಳೆ ಪರಿವರ್ತನೆ ಆಗ್ಬೇಕಾಗಿತ್ತು. ಖಂಡಿತ ಆಗ್ಬೇಕು. ಈಗ ಎರಡು ರೀತಿಯ ಬಾಳೆನ ನೀವು ಬೆಳೀತಾ ಇದ್ದೀರಿ, ಒಂದು ನೇಂದ್ರ ಬಾಳೆ ಹಾಗೇನೆ ಏಲಕ್ಕಿ ಬಾಳೆ. ಇವೆರಡರಲ್ಲಿ ಏನ್ ಬದಲಾವಣೆಗಳು ಅಥವಾ ವ್ಯತ್ಯಾಸಗಳು? ಸರ್, ಏಲಕ್ಕಿ ಬಾಳೆ ಬಹಳ ಅನುಕೂಲ ಆಗುತ್ತೆ ನಮ್ಗೆ, ಯಾಕಂದ್ರೆ ನಮ್ಗೆ ಇಲ್ಲಿ ಲೋಕಲ್ ಆಗಿ ನಾವು ಎಲ್ಲ ಕಡೆ ನಾವು ಅದನ್ನ ಮಾರ್ಬೋದು. ತುಂಬಾ ಹಬ್ಬ ಸೀಸನ್ಗಳಲ್ಲಿ ತುಂಬಾ ಡಿಮಾಂಡ್ ಇರುತ್ತೆ ನಮಗೆ, ಹಾಗಾಗಿ ನಾವು ಏಲಕ್ಕಿ ಬಾಳೆನ ಬೆಳೀತಕ್ಕಂಥದ್ದು ಬಹಳ ಸೂಕ್ತ. ಅದು ಎಲ್ಲದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ತಿನ್ಬೋದು, ಪೂಜೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ಏಲಕ್ಕಿನ ನಾವು ಬೆಳೆಯೋದು ಭಾಳ ಸೂಕ್ತ ಅನಿಸುತ್ತೆ ಸರ್. ನೇಂದ್ರ ಬಾಳೆ ಕೇರಳ ಮಾರುಕಟ್ಟೆ? ಹೌದು ಸರ್, ನಾವು ಬರೀ ಕೇರಳ ಮಾರುಕಟ್ಟೆನೆ ಗಮನದಲ್ಲಿ ಇಟ್ಕೊಂಡು ನಾವು ನೇಂದ್ರ ಬಾಳೆನ ಬೆಳಿಬೋದು. ಕೇರಳದಲ್ಲಿ ಏನಾರೋ ಒಂದು ಮಾರುಕಟ್ಟೆ ಸ್ವಲ್ಪ ವ್ಯತ್ಯಾಸ ಆದರೆ ನಮ್ಮದು ನಮಗೆ ತೊಂದರೆ ಆಗುತ್ತೆ. ಬೆಳೆ ನಿರ್ವಹಣೆಯಲ್ಲಿ ಏನು ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಿ? ಬೆಳೆ ಈಸಿ ಅಂತಾರೆ, ನೇಂದ್ರ ಬಾಳೆ ಕೃಷಿ ಈಸಿ ಸುಲಭ ಅಂತಾರಲ್ಲ, ಹೇಗೆ? ಹೌದು ಸರ್, ನೇಂದ್ರ ಬಾಳೆ ಸ್ವಲ್ಪ ಈಸಿ, ಅದಕ್ಕೆ ಜಾಸ್ತಿ ರೋಗ ಮತ್ತು ಈ ಥರ ಏನು ಬರೋದಿಲ್ಲ. ಮತ್ತು ಅದು 10 ತಿಂಗಳಿಗೆ ನಾವು ಕಟಾವು ಮಾಡ್ಬೋದು. ಇದು 12 ತಿಂಗಳು ಬೇಕಾಗುತ್ತೆ ಏಲಕ್ಕಿ ಬಾಳೆ. ನೇಂದ್ರ ಬಾಳೆ 10 ತಿಂಗಳಿಗೆ ಅದು ಬೇಗ ಬರುತ್ತೆ, 1-2 ತಿಂಗಳು ಮುಂಚಿತವಾಗಿ ಬರುತ್ತೆ. ಅದು ನಾವು ಸೂಕ್ತ ನಿರ್ವಹಣೆ ಇದೆ, ಅದು ಭಾಳ ಈಸಿ, ಅದು ನಿರ್ವಹಣೆ ಮಾಡ್ತದ ಭಾಳ ಈಸಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಏನು ಸರಾಸರಿ ಇಳುವರಿ ಅಥವಾ ಧಾರಣೆ ನಿಮಗೆ ಸಿಕ್ಕಿತ್ತು? ಸರ್, ನಮಗೆ ಈ ಕಳೆದ ವರ್ಷ ಇವಾಗ ಒಂದು 4 ತಿಂಗಳ ಹಿಂದೆ ಸುಮಾರು 25 ರೂಪಾಯಿ ಸಿಕ್ಕಿತ್ತು ಕೆ ಜಿಗೆ, ಯಾವುದು ನೇಂದ್ರ ಬಾಳೆ. ನಮ್ಗೆ ಒಳ್ಳೆ ಇಳುವರಿ ಬಂದಿದೆ ಸರ್, 18-20 ಕೆಜಿ ಇಳುವರಿ ಬಂದು ಒಂದು ಗೊನೆ ಒಂದು ಗಿಡದಲ್ಲಿ. ಇನ್ನು ತರಕಾರಿ ಬೆಳೆನೂ ಸಹ ನೀವು ನಿರಂತರವಾಗಿ ಬೆಳೀತಾ ಇದ್ದೀರಿ? ಹೌದು ಸರ್. ಹೇಳಿ, ಏನೆಲ್ಲ ತರಕಾರಿಗಳನ್ನು ಬೆಳೆದ್ರಿ, ತರಕಾರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ? ಸರ್, ನಾವು ಪ್ರಮುಖವಾಗಿ ತರಕಾರಿ ಬೆಳೀತಕ್ಕಂಥದ್ದು ಟೊಮೊಟೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಏರಿಳಿತ ಕಾಣ್ತಾ ಇದ್ದೀವಿ. ಸಡನ್ ಆಗಿ ಏರು ಬೀಳುತ್ತೆ, ಸಡನ್ ಆಗಿ ಇಳಿತದೆ, ಅದರಿಂದ ಆದಾಯ ಸ್ವಲ್ಪ ಕಮ್ಮಿನೇ ನಮಗೆ. ಹಾಗಾಗಿ ನಾವು ಅದಕ್ಕಿಂತ ಅದ್ರ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಈ ಸೋಲಾರ್ ಬೀನ್ಸ್ ಮತ್ತು ಪೈರ್ ಅಂತ ಬರ್ತೀವಿ ಕೇರಳಕ್ಕೆ ಕಳಿಸ್ತೀವಿ, ಆ ಥರದ್ದು ಹೆಚ್ಚು ಬೆಳೀತಾ ಇದ್ದೀವಿ ಸರ್. ಇದು ನಿಮಗೆ ಲಾಭದಾಯಕ ಅನ್ನಿಸ್ತಾ ಇದೆ? ಹೌದು ಸರ್, ಲಾಭದಾಯಕವಾಗಿದೆ. ಇಲ್ಲೂ ಸಹ ತರಕಾರಿ ಬೆಳೆಯುವ ಪ್ರದೇಶ ಬೇರೆ ಮಾಡ್ಕೊಂಡಿದ್ದೀರೋ ಅಥವಾ ಬೆಳೆ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಹತ್ತಿ ಬೆಳೆದಂಥ ಪ್ರದೇಶದಲ್ಲಿ ತರಕಾರಿ ಬೆಳೆಯೋದು ಆ ಥರ ಮಾಡ್ತೀರೋ ಹೇಗೆ? ಹೌದು ಸರ್, ಹತ್ತಿ ಬೆಳೆ ಆದ ನಂತರ ನಾವು ತರಕಾರಿನ ಹಾಕ್ತೀವಿ, ಬೆಳೆ ಪರಿವರ್ತನೆ ನಾವು ಮಾಡ್ತಿರ್ತೀವಿ ಸರ್ ವರ್ಷ ವರ್ಷ. ಒಂದೇ ಕಡೆ ನಾವು ಒಂದೇ ಬೆಳೆನ ಹಾಕಲ್ಲ, ಹತ್ತಿ ಹಾಕಿದ ಕಡೆ ನಾವು ಮುಗಿದ ಮೇಲೆ ತರಕಾರಿ ಅಥವಾ ಜೋಳ ಈ ಥರದ ನಾವು ಚೇಂಜ್ ಮಾಡ್ತೀವಿ ಸರ್. ಇನ್ನು ತರಕಾರಿ ಬೆಳೆಗಳಿಗೆ ವಿಶೇಷವಾಗಿ ಗೊಬ್ಬರದ ಒಂದು ಪೂರೈಕೆ ಬೇಕಾಗುತ್ತೆ, ಅದು ಹೇಗೆ ನೀವು ನಿರ್ವಹಿಸ್ತಾ ಇದ್ದೀರಿ? ಅದೇ ಸರ್, ಈಗ ನಾವು ಕೊಟ್ಟಿಗೆ ಗೊಬ್ಬರನೇ ಹೆಚ್ಚು ಹಾಕ್ತಾ ಇದ್ದೀವಿ, ಅದನ್ನೇ ನಾವು ಸ್ವಲ್ಪ ಆದಷ್ಟು ಅದೇ ಜಾಸ್ತಿ ಗೌರ್ಮೆಂಟ್ ಗೊಬ್ಬರವನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಸರ್. ಇನ್ನು ಚೆನ್ನಪ್ಪ ಅವರೇ, ಇನ್ನು ರಾಸುಗಳನ್ನು ನೀವು ಪಾಲನೆ ಮಾಡ್ತಿದ್ದೀರಿ, ಅವುಗಳಿಗೆ ಬೇಕಾದ ಮೇವು ನೀವೇ ಬೆಳ್ಕೋತೀರೋ ಹೇಗೆ? ಹೌದು ಸರ್, ನಾವು ಅದು ಇಲ್ಲೇ ನೇಪೇರ್ ಹುಲ್ಲನ್ನ ಹಾಕಿದ್ದೀವಿ ಸ್ವಲ್ಪ ಜಾಗದಲ್ಲಿ, ನೇಪೇರ್ ಹುಲ್ಲಿದೆ, ಮತ್ತು ನಮ್ಮ ಹತ್ರ ಗದ್ದೆ ಇದೆ, ಭತ್ತ ಬೆಳಿತೀವಿ, ಅದರಲ್ಲಿ ನಾವು ಬಂದಂಥ ಒಂದು ಒಣ ಹುಲ್ಲನ್ನು ನಾವು ಮಡಿಕೊಂಡಿದ್ದೀವಿ, ಶೇಖರಣೆ ಮಾಡಿದ್ದೀವಿ. ಮತ್ತು ರಾಗಿ ಬೆಳಿತೀವಿ, ರಾಗಿಯಲ್ಲಿ ಬಂದಂಥ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಅದನ್ನು ಹಾಕ್ತೀವಿ ಸರ್. ಈ ಭತ್ತ ರಾಗಿ ಬೆಳೆಯೋ ಪ್ರದೇಶ ಬೇರೆ? ಹೌದು, ಬೇರೆ ಇದೆ ಸರ್, ಅದನ್ನು ನಮಗೆ ಗದ್ದೆ ಇದೆ, ಅಲ್ಲಿ ನಮಗೆ 1.25 ಎಕರೆ ಇದೆ, ಭತ್ತ ಬೆಳಿತೀವಿ ಅದರಲ್ಲಿ. ಯಾವುದು ಭತ್ತ ಸರ್? ನಾವು ಮನೆಗೆ ಊಟಕ್ಕೆ ಬೆಳಿತೀವಿ ಸಣ್ಣ ಭತ್ತ, ಊಟಕ್ಕೆ, ಮತ್ತು ಜ್ಯೋತಿ ಭತ್ತ. ಜ್ಯೋತಿ ಭತ್ತ ನಿರಂತರವಾಗಿ ಬೆಳೀತೀರಿ? ಹೌದು, ಚೇಂಜ್ ಮಾಡ್ತೀವಿ ಸರ್. ಈ ಫಸಲು ನಾವು ಮನೆಗೆ ಊಟಕ್ಕೆ ಸಣ್ಣ ಭತ್ತ ಹಾಕೋತೀವಿ, ನೆಕ್ಸ್ಟ್ ಫಸಲು ಇನ್ನೊಂದು ಫಸಲಿಗೆ ಜ್ಯೋತಿ ಭತ್ತವನ್ನು ನಾವು ಎರಡು ಬೆಳೆ ತಗೊಳ್ತೀರಾ? ಹೌದು ಸರ್, ಅಲ್ಲಿ ನಿರಂತರವಾಗಿ ಭತ್ತ ಅಷ್ಟೇ? ಹೌದು ಸರ್. ಮಧ್ಯ ಈ ಕಾಳು ಹಾಕೋದು ಎಲ್ಲ ಇಲ್ವಾ? ಅದೇ, ನಮಗೆ ಕಾಲುವೆಯಲ್ಲಿ ನೀರು ಕೊಡಲಿಲ್ಲ ಅಂದರೆ ನಾವು ಕಾಳುಗಳು ಹಾಕ್ತೀವಿ, ಅಲಸಂದೆ ಮತ್ತು ಹಸಿರು ಕಾಳು ಈ ಥರ ಕಾಳುಗಳನ್ನ ನಾವು ಹಾಕುತ್ತೀವಿ, ಎಳ್ಳು ಈ ಥರ ಹಾಕ್ತೀವಿ. ಎರಡೂ ಫಸಲು ನಮಗೆ ನೀರು ಕೊಟ್ಟರೆ ನಾವು ಭತ್ತವನ್ನೇ ಬೆಳೆಯೋದು ಸರ್. ಇನ್ನು ಇಷ್ಟೆಲ್ಲ ಒಂದು ತಿಳುವಳಿಕೆ ಇದೆ, ವಿದ್ಯಾಭ್ಯಾಸ ಪಡ್ಕೊಂಡಿದ್ದೀರಿ, ಪತ್ರಿಕೋದ್ಯಮ ಅಧ್ಯಯನ ಮಾಡಿರೋದ್ರಿಂದ ನಿಮಗೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಇದೆಲ್ಲ ಗೊತ್ತಾಗುತ್ತೆ. ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಏನು ನಿಮ್ಮ ಅನಿಸಿಕೆ ಚೆನ್ನಪ್ಪ? ಸರ್, ಮಾರುಕಟ್ಟೆ ಭಾಳ ನಮ್ಮ ರೈತರಿಗೆ ಭಾಳ ಸಮಸ್ಯೆ ಆಗಿದೆ. ಕೆಲವು ಕಡೆ ದಲ್ಲಾಳಿಗಳ ಹಾವಳಿಯಾಗಿದೆ, ಕೆಲವು ಕಡೆ ಅವರು ಬೆಳೆದಂಥ ಬೆಳೆಯನ್ನು ಸರಿಯಾಗಿ ಸಾಕ್ಸಾಕಾಗ್ತಾ ಇಲ್ಲ, ಕೆಲವು ಟೈಮಲ್ಲಿ ಬೆಲೆನೇ ಇರೋದಿಲ್ಲ, ಅಂತ ಸಮಯದಲ್ಲಿ ರೈತರು ಬಹಳ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸರ್. ಈಗ ನೀವು ಏನು ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದೀರಿ ಅಥವಾ ಸೂಚಿಸ್ತೀರಾ? ಸರ್, ನಾವು ಏನು ಪರಿಹಾರ ಅಂದರೆ, ನಮ್ಮ ರೈತರುಗಳು ಸೂಕ್ತ ಮಾರುಕಟ್ಟೆಯನ್ನು ನೋಡಬೇಕು. ಯಾವ ಸಮಯದಲ್ಲಿ ನಾವು ಏನನ್ನ ಬೆಳೆದ್ರೆ ನಾವು ಇದರಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನೋದನ್ನು ನೋಡಿಕೊಂಡು ನಾವು ಬೆಳೆಯನ್ನು ಮಾಡಬೇಕು ಹೊರತು ನಾವು ಯಾವುದೇ ಸರ್ಕಾರನಾಗಲಿ ಇನ್ನೊಂದು ವ್ಯವಸ್ಥೆಯನ್ನು ನಾವು ದೂಷಿಸ್ತಕ್ಕಂಥದ್ದು ಸರಿಯಿಲ್ಲ. ಯಾಕಂದರೆ ಎಲ್ಲರೂ ನಾವು ಒಂದನ್ನೇ ಬೆಳೀತಕ್ಕಿಂತ ಎಲ್ಲರೂ ಹತ್ತಿನೇ ಹಾಕೋದು ಅಥವಾ ಎಲ್ಲರೂ ಜೋಳನೇ ಹಾಕ್ತಕ್ಕಂಥದ್ದು ಅಥವಾ ಎಲ್ಲರೂ ಇನ್ನೊಂದು ಬೆಳೆಯನ್ನು ಬೆಳೀತಕ್ಕಂಥದ್ದು ಎಲ್ಲರೂ ಟೊಮೆಟೊ ಹಾಕ್ತಕ್ಕಂಥದ್ದು ಇದು ಮಾಡೋದ್ರಿಂದ ನಮಗೆ ಅಧಿಕವಾದಂಥ ಒಂದು ಬೆಲೆ ಸಿಗಲ್ಲ ಅಂತ ನನ್ನ ಅನಿಸಿಕೆ ಸರ್. ಚನ್ನಪ್ಪ ಅವರೇ, ಈಗ ನೀವು ವಿದ್ಯಾಭ್ಯಾಸ ಮುಗಿಸಿ ಕೃಷಿಯನ್ನೇ ನಂಬಿ ಜೀವನ ಸಾಗಿಸ್ಬೇಕು ಅಂತ ನಿರ್ಧಾರ ಮಾಡಿ ಬಂದ್ಬಿಟ್ರಿ. ಹೌದು ಸರ್. ಎಷ್ಟು ವರ್ಷ ಆಯಿತು ನೀವು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು? ಸರ್, ಸುಮಾರು 8 ವರ್ಷ ಆಯಿತು. 8 ವರ್ಷದಲ್ಲಿ ನಿಮಗೆ ಹೆಂಗನ್ಸುತ್ತೆ ಬದುಕು? ಬದುಕು ಇದು ಭಾಳ ಚೆನ್ನಾಗಿದೆ ಸರ್. ಕೃಷಿ ನಮಗೆ ಭಾಳ ಚೆನ್ನಾಗಿದೆ, ಭಾಳ ನೆಮ್ಮದಿ ಮತ್ತು ಖುಷಿಯನ್ನು ಕೊಡುತ್ತೆ ಸರ್. ನಾವು ಬೇರೆ ಕಡೆ ಎಲ್ಲೋ ಹೋಗಿ ಅವರು ಇವರು ಒಂದು ಇದರಲ್ಲಿ ನಾವು ದುಡಿಯೋದಕ್ಕಿಂತ ನಮ್ಮ ಸ್ವಂತದಲ್ಲಿ ನಾವು ದುಡಿಯತಕ್ಕಂಥದ್ದು ಭಾಳ ಖುಷಿ ಕೊಡುತ್ತೆ ಸರ್. ಭಾಳ ನೆಮ್ಮದಿ ಇದೆ, ಭಾಳ ಸಂತೋಷ ಇದೆ ಸರ್. ಇನ್ನು ಒಂದು ಯಶಸ್ವಿ ಕುಟುಂಬ ಕೃಷಿ ಮಾದರಿಯನ್ನು ನಾವು ನಿಮ್ಮ ಒಂದು ಕುಟುಂಬದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹೌದು ಸರ್. ಹೇಳಿ, ಕೃಷಿಗೆ 3 ಜನ ಅಣ್ಣ ತಮ್ಮಂದ್ರಲ್ಲದೆ ಇನ್ನು ಯಾರ್ದೆಲ್ಲ ಒಂದು ಪಾಲುದಾರಿಕೆ ಇದೆ ಸರ್? ಇಡೀ ಫ್ಯಾಮಿಲಿ ಇದೆ ನಮ್ಮದು, ಒಂದು ಇದಿದೆ ಸರ್, ಸಹಾಯ ಇದೆ. ನಮ್ಮ ಅಣ್ಣ ಮತ್ತು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣಂದಿರ ಹೆಂಡತಿರು, ಇವರೆಲ್ಲ ನಮಗೆ ಭಾಳ ಸಹಕಾರ. ಎಲ್ಲ ಒಂದೇ ಮನೇಲಿ ಇದ್ದೀರಿ? ಹೌದು ಸರ್, ನಮ್ದೆಲ್ಲ ಒಂದೇ ಮನೇಲಿ, ನಮ್ಮದು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಒಂದು ಕೃಷಿಯ ಯಶಸ್ಸಿಗೆ ಹೌದು ಸರ್ ತುಂಬಾ ಸಹಕಾರಿಯಾಗಿರುತ್ತೆ ಯಾವಾಗಲೂ. ಹೌದು ಸರ್. ಹೇಳಿ, ಈಗ ನೀವು ಅಲ್ಲದೆ ಬೇರೆಯವರೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ? ಸಾಮಾನ್ಯವಾಗಿ ಹೊರಗಿನ ಒಂದು ಕೃಷಿ ಕಾರ್ಮಿಕರ ಅಗತ್ಯ ಎಷ್ಟು ಮಟ್ಟಿಗೆ ಬೇಕಾಗುತ್ತೆ, ಯಾವ ಸಂದರ್ಭಗಳಲ್ಲಿ ಬೇಕಾಗುತ್ತೆ? ಸರ್, ನಾವೀಗ ಹತ್ತಿ ಮತ್ತೆ ಹತ್ತಿಯನ್ನ ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನವರ ಒಂದು ಸಹಾಯ ನಮ್ಗೆ ಬೇಕಾಗುತ್ತೆ, ಒಳಗಿನ ನಮ್ಮದು ಜನಗಳ ಸಹಾಯ ನಮ್ಗೆ ಬೇಕಾಗುತ್ತೆ. ಅಗತ್ಯಕ್ಕೆ ತಕ್ಕಂತೆ ನಾವು ಅವ್ರನ್ನ ಕರ್ಸ್ಕೋತೀವಿ. ಯಾವಾಗಲೂ ಸಹ ನಾವು ಅವ್ರನ್ನ ಇದು ಮಾಡೋದಿಲ್ಲ, ನಮ್ಮ ಮನೆಯವರೇ ಆದಷ್ಟು ನಾವು ಇಲ್ಲಿ ನಿರ್ವಹಣೆಯನ್ನು ನಾವು ಮಾಡ್ತಿದ್ದೀವಿ ಸರ್. ನಮ್ಮ ಅಣ್ಣ ಮತ್ತು ನಮ್ಮ ತಂದೆ, ನಮ್ಮ ತಾಯಿ. ಓದ್ಬಿಟ್ಟು ನಾನು ಈತಗ ಹತ್ರ ಕೆಲಸ ಮಾಡ್ಬೇಕಾಗಿ ಬಂತಲ್ಲ ಅಂತ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ? ಯಾವತ್ತೂ ಆ ಥರ ನಮಗೆ ಫೀಲಿಂಗ್ ಆಗಿಲ್ಲ ಸರ್, ಅನಿಸೋದೂ ಇಲ್ಲ, ಆ ಥರ ಫೀಲಿಂಗ್ ನಮ್ಗೆ ಯಾವತ್ತೂ ಇಲ್ಲ ಸರ್. ಹೇಳಿ, ಈಗ ಹಾಲಿನ ಒಂದು ಉತ್ಪಾದನೆಯೂ ಆಗ್ತಾ ಇದೆ, ಅದನ್ನು ಏನಾದ್ರು ಮಾರಾಟ ಮಾಡ್ತೀರಾ ಅಥವಾ ಕುಟುಂಬಕ್ಕೆ? ನಾವು 2 ಹಸುಗಳು ಈಗ ಆಲ್ರೆಡಿ ಪ್ರೆಸೆಂಟ್ ನಮ್ಗೆ ಹಾಲನ್ನು ಕೊಡ್ತಾ ಇದೆ, ಅದನ್ನು ನಾವು ಪಕ್ಕದ ನಮ್ಮೂರಲ್ಲಿರ್ತಕ್ಕಂಥ ಡೈರಿಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ ಸರ್. ನಮ್ಮ ಮನೆಗೆ ನಾವು ಬೇಕಾದಂಥ ಹಾಲನ್ನು ಇಟ್ಕೊಂಡು ಅದನ್ನು ನೆಕ್ಸ್ಟ್ ನಾವು ಅದನ್ನು ಡೈರಿಗೆ ಕೊಡ್ತಾ ಇದ್ದೀವಿ ಸರ್. ಇನ್ನು ಈ ಕಾಕಡ ಗಿಡಗಳು ಈಗಾಗಲೇ 10 ವರ್ಷ ಆಗಿದೆ ಅಂತೀರಿ, ಇನ್ನು ಎಷ್ಟು ವರ್ಷಗಳ ಕಾಲ ಇದು ಈ ರೀತಿ? ಸರ್, ಇಲ್ಲ, ಅದಕ್ಕೆ ಟೈಮ್ ಆಗಿದೆ, ಅದನ್ನು ನಾವು ಚೇಂಜ್ ಮಾಡಬೇಕು. ಆ ಕಡೆ ಕೆಲವು 2 ವರ್ಷ ಆಗಿದೆ ಪಕ್ಕದಲ್ಲಿ, ಅದನ್ನು ಹಾಕಿದ್ದೀವಿ. ಇದಾದಷ್ಟು ಇದನ್ನು ತೆಗೆದಾಕ್ತೀವಿ ಸರ್, ತೆಗೆದಾಕಿ ಅದನ್ನು ಚೇಂಜ್ ಮಾಡ್ತೀವಿ ಮತ್ತೆ. ಈಗ ನಿಮ್ಮ ಮಾತನ್ನು ಸಾಕಷ್ಟು ಜನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ನಾವು ಚೆನ್ನಪ್ಪನ ಜೊತೆ ಒಂದು 2-3 ಮಾತಾಡಿದ್ರೆ ಚೆನ್ನಾಗಿರೋದು ಅಂತ ಅವ್ರಿಗೆ ಅನಿಸುತ್ತೆ. ಹೌದು ಸರ್. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ ಚೆನ್ನಪ್ಪ. ಸರ್, ನನ್ನ ದೂರವಾಣಿ ಸಂಖ್ಯೆ 73 53 19 29 29. ಮತ್ತೊಮ್ಮೆ ಹೇಳ್ತೀನಿ, 73 53 19 29 29. ಮತ್ತೊಮ್ಮೆ ಹೇಳ್ತೀನಿ, 73 53 19 29 29. ಯಾರು ಅಗತ್ಯ ಬಿದ್ದಂಥ ರೈತರು ದಯವಿಟ್ಟು ನನಗೂ ಮಾಹಿತಿ ಕೊಡಿ ಈ ಕೃಷಿಯ ಬಗ್ಗೆ. ಆದಷ್ಟು ನಾನು ಸಹ ನನಗೆ ಗೊತ್ತಿರೋ ಅನುಭವಗಳನ್ನ ಹಂಚ್ಕೋತೀನಿ ಸರ್. ಇನ್ನು ಬಾಲ್ಯದಲ್ಲೇ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ನೀವು ಅದನ್ನ ನೋಡಿ ಅರ್ಧ ಕಲಿತ್ರಿ. ಹೌದು ಸರ್. ಆ ನಂತರ ಶಿಕ್ಷಣವನ್ನ ಪಡೆಯುವ ನಿಟ್ಟಿನಲ್ಲಿ ಬೇರೆ ಊರಿಗೆ ಹೋದ್ರಿ, ಅಲ್ಲಿಂದ ಪುನಃ ವಾಪಸ್ ಆದ್ರಿ. ಹೌದು ಸರ್. ಆ ನಂತರದಲ್ಲಿ ಕೃಷಿಯನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಏನಾದ್ರು ತರಬೇತಿಗಳನ್ನ ಕಾರ್ಯಾಗಾರಗಳನ್ನ ನೀವು ಭಾಗವಹಿಸಿ ಸರ್ ಅಲ್ಲಿ ಏನಾದ್ರು ಮಾಹಿತಿ ಪಡೆದಿದ್ದೀಯಾ? ಇಲ್ಲ ಸರ್, ನನಗೆ ಇದೇ ನಮ್ಮ ತಂದೆ ತಾಯಿ ಕೊಟ್ಟಿದ್ರಲ್ಲ ಅದೇ ನನಗೆ ತರಬೇತಿ. ಇಲ್ಲೇ ನಾನು ತರಬೇತಿ ಪಡ್ಕೋತಾ ಇದ್ದೀನಿ, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಅದು ಕೆಲವು ಕಡೆ ನಮ್ಮ ಅಧಿಕಾರಿ ಕೃಷಿ ಅಧಿಕಾರಿಗಳು ಕರೆದಿದ್ದಾರೆ, ಆದರೆ ನಾನು ಸಮಯದ ಅಭಾವದಿಂದ ನಾವು ಹೋಗೋಕ್ಕಾಗಿಲ್ಲ. ಇಲ್ಲೇ ಆದಷ್ಟು ನಾವು ನಮ್ಮ ಸುತ್ತಮುತ್ತ ನಮ್ಮ ಸ್ನೇಹಿತರು ಹೇಗೆ ಮಾಡ್ತಾರೆ ಏನು ಮತ್ತು ನಾವೇನು ಮಾಡ್ಬೋದು ನಮ್ಮ ಜಮೀನಲ್ಲಿ, ಈ ಅನುಭವದ ಆಧಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ಕನಸುಗಳು ಯೋಜನೆಗಳಿದೆ ಚೆನ್ನಪ್ಪ? ಸರ್, ಯೋಜನೆಗಳು ತುಂಬ ಯೋಜನೆಗಳಿದೆ. ಹೈನುಗಾರಿಕೆಯನ್ನು ವಿಸ್ತರಣೆ ಮಾಡಬೇಕು, ಮತ್ತು ಕೋಳಿ ಸಾಕಣೆ ಕುರಿ ಸಾಕಣೆಯನ್ನು ಮಾಡಬೇಕು, ಮೇಕೆ ಸಾಕಣೆಯನ್ನು ಮಾಡಬೇಕು, ಹೀಗೆ ಇನ್ನೂ ಹಲವಾರು ಒಂದು ತರಬೇತಿಯನ್ನು ನಾನು ಕೊಡಬೇಕು. ಇನ್ನು ನಮ್ಮ ಜಮೀನಿನಲ್ಲೇ ನಾನು ತರಬೇತಿಯನ್ನು ಕೊಡಬೇಕು ರೈತರಿಗೆ ಆದಷ್ಟು ಅಂತ ನನ್ನ ಒಂದು ಕನಸು ಇದೆ ಸರ್. ಅದೊಂದು ಮಾದರಿ ಕ್ಷೇತ್ರ ಮಾಡಬೇಕು ನಿಮ್ಮ ಕೃಷಿ ಕ್ಷೇತ್ರನ ಅಂತ ನೀವು? ಹೌದು ಸರ್, ಹಲವಾರು ರೈತರಿಗೆ ಇದರಿಂದ ಅನುಕೂಲ ಆಗಬೇಕು.